ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವು ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಹೆಮ್ಮೆಯ ಕನ್ನಡಿಗ, ಪ್ರಸ್ತುತ ಇಂಫಾಲದ ಕೇಂದ್ರೀಯ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರೊಫೆಸರ್ ಎಸ್ ಅಯ್ಯಪ್ಪನ್ ಅವರಿಗೆ ಮೈಸೂರು ಆಕಾಶವಾಣಿ ಕೇಂದ್ರದ ಸಮಸ್ತ ಕೇಳುಗರ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ ICARನ ವ್ಯವಸ್ಥಾಪಕ ನಿರ್ದೇಶಕರಾಗಿ, ರಾಷ್ಟ್ರೀಯ ಕೃಷಿ ವಿಜ್ಞಾನ ಅಕಾಡೆಮಿಯ ಅಧ್ಯಕ್ಷರಾಗಿ ಹಾಗೂ ಕರ್ನಾಟಕ ಸರ್ಕಾರದ ವಿಜ್ಞಾನ ಹಾಗೂ ತಂತ್ರಜ್ಞಾನ ಅಕಾಡೆಮಿಯ ಅಧ್ಯಕ್ಷರಾಗಿ, ಹೀಗೆ ಕೃಷಿ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸೇವೆಯನ್ನು ಪರಿಗಣಿಸಿ ಈಗ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವ ಪ್ರೊಫೆಸರ್ ಎಸ್ ಅಯ್ಯಪ್ಪನ್ ಅವರು ವಿಶ್ವ ಆಹಾರ ದಿನದ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಆ ಕ್ಷಣಗಳನ್ನು ಮತ್ತೆ ಪ್ರಸಾರಿಸುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು. ಮೊಟ್ಟಮೊದಲಿಗೆ ನಾನು ಆಕಾಶವಾಣಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾವು ಮೊದಲು ಕೃಷಿಯಲ್ಲಿ ಆಹಾರ ಬೆಳೆಯೋದು, ಆಹಾರ ಅಂದ್ರೆ ನಾನು ಬರೀ ಭತ್ತ, ರಾಗಿ, ಗೋಧಿ, ಜೋಳ ಇದ್ರ ಬಗ್ಗೆ ಮಾತಾಡ್ತಿಲ್ಲ. ಅದು ದ್ವಿದಳ ಧಾನ್ಯಗಳಿರ್ಬೋದು, ಎಣ್ಣೆ ಬೀಜಗಳಿರ್ಬೋದು, ಅಲ್ಲಿಂದ ಮುಂದೆ ಹೋಗ್ತಾ ನಮ್ಮ ತೋಟಗಾರಿಕೆ ಉತ್ಪನ್ನಗಳಿರ್ಬೋದು, ಅದು ತರಕಾರಿ, ಹಣ್ಣು, ಹೂವನ್ನು ಕೂಡ ಸೇರಿಸ್ತೀವಿ. ಯಾಕೆಂದ್ರೆ ಫುಡ್ ಪ್ರೊಡಕ್ಷನ್ ಸಿಸ್ಟಮ್ ಅಲ್ಲಿ ಇದೆಲ್ಲ ಬರುತ್ತೆ. ಯಾಕೆಂದ್ರೆ ನಮ್ಮ ರೈತರಿಗೆ ಅವ್ರ ಆಹಾರ ಉತ್ಪಾದನೆ ಜೊತೆಗೆ ಆದಾಯ ಕೂಡ ಬೇಕು. ಹಾಗಾಗಿ ಹೈ ವ್ಯಾಲ್ಯೂ ಅಗ್ರಿಕಲ್ಚರ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಹೆಚ್ಚು ಬೆಲೆಯ ಕೃಷಿಯಲ್ಲಿ ಎಲ್ಲಾ ಪದಾರ್ಥಗಳು ಬರುತ್ತೆ. ಅದು ಅಣಬೆ ಇರ್ಬೋದು, ಹಾಗೆ ಮುಂದೆ ಹೋಗ್ತಾ ನಮ್ಮ ಕೋಳಿ ಸಾಗಾಣಿಕೆ ಇರ್ಬೋದು, ಮತ್ತೆ ಡೈರಿ ಹಾಲು ಉತ್ಪಾದನೆ ಇರ್ಬೋದು, ಹಾಗೆ ಮೀನುಗಾರಿಕೆ, ರೇಷ್ಮೆ ಉತ್ಪಾದನೆ ಇರ್ಬೋದು, ಹಾಗೇನೆ ಕಾಫಿ, ಟೀ, ರಬ್ಬರ್ ಇದೆಲ್ಲ. ಸೊ ಒಂದು ಕೃಷಿ ಅಂದ ತಕ್ಷಣ ಇಡೀ ಎಲ್ಲ ಕ್ಷೇತ್ರಗಳು ಇದರಲ್ಲಿ ಸೇರಿಕೊಳ್ಳುತ್ತವೆ. ನಾವು ಈಗ ಪ್ರಪಂಚ ಮಟ್ಟದಲ್ಲಿ ನಾವು ನೋಡ್ಬೇಕಾದ್ರೆ ಸುಮಾರು 3,000 ಮಿಲಿಯನ್ ಟನ್ ಅಷ್ಟು ಆಹಾರ ಉತ್ಪಾದನೆ ಮಾಡ್ತೀವಿ. ಅದನ್ನೇ ನಮ್ಮ ಭಾರತ ದೇಶದಲ್ಲಿ ತಗೊಂಡ್ರೆ ಭತ್ತ, ಗೋಧಿ, ದ್ವಿದಳ ಧಾನ್ಯಗಳು ಮತ್ತೆ ಎಣ್ಣೆ ಬೀಜಗಳು ಇದೆಲ್ಲ ಸೇರಿಸಿದ್ರೆ ಸುಮಾರು 290 ಮಿಲಿಯನ್ ಟನ್ಗಳಷ್ಟು, 29 ಕೋಟಿ ಟನ್ಗಳಷ್ಟು ಆಹಾರ ಉತ್ಪಾದನೆ ಮಾಡ್ತೀವಿ. ತೋಟಗಾರಿಕೆ, ಹೈನುಗಾರಿಕೆ, ಮೀನು ಸಾಕಾಣಿಕೆ ಎಲ್ಲ ಸೇರಿಸಿದ್ರೆ ಸುಮಾರು 800 ಮಿಲಿಯನ್ ಟನ್ನಷ್ಟು ಆಹಾರ ಉತ್ಪಾದನೆ ಮಾಡ್ತೀವಿ, ಅಂದ್ರೆ 80 ಕೋಟಿ ಟನ್ಗಳಷ್ಟು. ಇವತ್ತಿನ ನಮ್ಮ ಏನು ಜನಸಂಖ್ಯೆ ಇದೆ ಭಾರತ ದೇಶದಲ್ಲಿ ಅದು 130 ಕೋಟಿ, ಕರ್ನಾಟಕ ರಾಜ್ಯದಲ್ಲಿ 6.5 ಕೋಟಿಯಿಂದ 7 ಕೋಟಿ. ಈ ಎಲ್ಲ ಜನರಿಗೆ ನಾವು ಆಹಾರ ಉತ್ಪಾದನೆ ಮಾಡಿ ಅವರಿಗೆ ಆಹಾರದ ಅವಶ್ಯಕತೆಗಳನ್ನ ಪೂರೈಕೆ ಮಾಡೋದ್ರಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ಪೂರ್ಣ ಯಶಸ್ವಿಯಾಗಿದ್ದೀವಿ. ಆದ್ರೆ ಇದು ಮಧ್ಯ ಅಪೌಷ್ಟಿಕತೆ ನಮ್ಮನ್ನ ಎಲ್ಲಾ ಕಡೆ ಕಾಡ್ತಾ ಇದೆ. ಅದು ಜಾಗತಿಕ ಮಟ್ಟದಲ್ಲಿ ಇರ್ಬೋದು, ರಾಷ್ಟ್ರೀಯ ಮಟ್ಟದಲ್ಲಿ ಇರ್ಬೋದು, ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಕೂಡ ಇರಬಹುದು. ಗ್ರಾಮೀಣ ಪ್ರದೇಶಗಳಲ್ಲಿ ಹೋದ್ರೆ ಸುಮಾರು 60% ಮಕ್ಕಳು, ಗರ್ಭಿಣಿ ಸಹೋದರಿಯರು, ಅವರಿಗೆಲ್ಲ ಕಬ್ಬಿಣದ ಅಂಶ ಇರ್ಬೋದು, ಅದು ವೈಟಮಿನ್ಗಳ ಅಂಶ ಇರ್ಬೋದು, ಇವೆಲ್ಲ ಕೊರತೆ ಎದ್ದು ಕಾಣ್ತಿದೆ. ಸೊ ಆ ದೃಷ್ಟಿಯಲ್ಲಿ ನರಿಶ್ ಮಾಡಬೇಕು. ಪೋಷಣೆಯ ದೃಷ್ಟಿಯಲ್ಲಿ ನಾವು ಬಹಳ ಸಲ ನಾವು ಮಾತಾಡೋದು ಸ್ಟಾರ್ಚ್ ಅಂತ ಮಾತಾಡ್ತೀವಿ. ಅಂದ್ರೆ ನಾವು ಏನು ಗೋಧಿ, ಭತ್ತ, ಜೋಳ, ರಾಗಿ ಇದ್ರ ಬಗ್ಗೆ, ಈ ತರ ಧಾನ್ಯಗಳ ಬಗ್ಗೆ ಮಾತಾಡ್ತೀವಿ. ಇವತ್ತಿನ ದಿನ ಒಂದು ಪರಿವರ್ತನೆ ಏನಾಗಬೇಕಾಗಿದೆ, ನಮ್ಗೆ ಜಾಸ್ತಿ ಪ್ರೋಟೀನ್ ಬೇಕು. ಆ ಪ್ರೋಟೀನ್ ಹಾಲಿನಿಂದ ಬರ್ಬೋದು, ಮಾಂಸದಿಂದ ಬರ್ಬೋದು, ನಮ್ಮ ಸಮುದ್ರ ಉತ್ಪನ್ನಗಳಿಂದ, ಮೀನುಗಳಿಂದ, ಮೊಟ್ಟೆಗಳಿಂದ, ದ್ವಿದಳ ಧಾನ್ಯಗಳು ಹೇಳಿದೆ ನಾನು ಹಾಗೆ ಅದು ಸೇರಿ. ಈಗ ನಾವು ಈ ಕೋವಿಡ್ ಕೊರೋನಾ ವೈರಸ್ ನ ಒಂದು ದುಷ್ಪರಿಣಾಮದಲ್ಲಿ ನಾವು ಬಳಲ್ತಾ ಇದ್ದೀವಿ. ಇದರಲ್ಲಿ ಒಂದು ಮುಖ್ಯವಾದ ಅಂಶ ಏನು ಬಳಸ್ತಾ ಇದೆ ಅಂದ್ರೆ, ಅಂದ್ರೆ ನಮ್ಮ ಆಹಾರ ಸಮತೋಲನ ಆಹಾರ, ಪೌಷ್ಟಿಕ ಆಹಾರ ಇದ್ರೆ ಇವೆಲ್ಲ ವ್ಯಾಧಿಗಳಿಂದ ಬಹಳಷ್ಟು ದೂರಗಳಿರ್ಬೋದು. ನಮ್ಗೆಲ್ಲ ಗೊತ್ತಿದೆ, ಇವತ್ತಿನ ದಿನ ಜಾಗತಿಕ ಮಟ್ಟದಲ್ಲಿ ನಮ್ಮ ಹವಾಮಾನ ಪರಿವರ್ತನೆ ಅಂತ ಹೇಳ್ತೀವಿ, ಬರಗಾಲನು ನೋಡಿದೀವಿ, ವಿಪರೀತ ಮಳೆ, ಪ್ರವಾಹ, ಅದರಿಂದ ಬೆಳೆಗಳಿಗೆ ಆಗುತ್ತಿರುವ ಹಾನಿ, ಹಾಗೆ ಜನಜೀವನದಲ್ಲಿ ನಡೆಯುತ್ತಿರುವ ಅಸ್ತವ್ಯಸ್ತತೆ ಎಲ್ಲ ನೋಡ್ತಾ ಇದೀವಿ. ಸೊ ಈ ದೃಷ್ಟಿಯಲ್ಲಿ ನಮ್ಮ ಹವಾಮಾನ ಇರ್ಬೋದು ಅಥವಾ ಮಣ್ಣು, ನೀರು, ಸೊ ಯಾವುದೇ ನಮ್ಮ ಪ್ರಕೃತಿಯ ಸಂಸಾಧನಗಳೇನಿವೆ ಅದರಲ್ಲಿ ಅದು ಸುಸ್ಥಿರವಾಗಿರ್ಬೇಕು. ಇದನ್ನ ಮಾತಾಡ್ತಿರುವಾಗ ಎರಡ್ ಮೂರು ಅಂಶಗಳು ಎದ್ದು ಕಾಣುತ್ತವೆ. ಒಂದು, ಬೆಳೆ ಬೆಳಿತೀವಿ. ಬೆಳೆ ಅಂದ್ರೆ ಬರೀ ರಾಗಿ, ಭತ್ತ ಅಷ್ಟೇ ಅಲ್ಲ, ಅದು ಹಾಲಿರ್ಬೋದು, ಮೀನು ಇರ್ಬೋದು, ಎಲ್ಲಾನು ಯಾವುದೇ ಬೆಳೆಗಳನ್ನ ಬೆಳೆದಾಗ ಅದನ್ನ ಸೂಕ್ತ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಅದನ್ನ ಸೂಕ್ತ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದು ಏನು ಅಂದ್ರೆ, ನಮ್ಗೆ ಒಂದು ಉತ್ಪಾದನೆ ಜಾಸ್ತಿ ಆಗ್ಬೇಕು, ಉತ್ಪಾದಕತೆ ಜಾಸ್ತಿ ಆಗ್ಬೇಕು ಖಂಡಿತ. ಆದ್ರೆ ಮುಂದಿನ ಹೆಜ್ಜೆ ಅದನ್ನ ಸರಿಯಾಗಿ ಶೇಖರಿಸಬೇಕು, ಸಾಗಾಣಿಸಬೇಕು, ಅದನ್ನ ಸರಿಯಾಗಿ ಪ್ಯಾಕೆಟ್ಗಳು ಮಾಡಬೇಕು, ಪ್ಯಾಕೇಜಿಂಗ್ ಮಾಡಬೇಕು, ಅದನ್ನ ಒಳ್ಳೆ ಗುಣಮಟ್ಟದಲ್ಲಿ ಗ್ರಾಹಕರ ಕಳಿಸ್ಬೇಕು. ಸೊ ಇದಕ್ಕೆಲ್ಲ ಮುಖ್ಯವಾಗಿ ಏನಾಗಿದೆ, ಶೇಖರಣೆ ಅದು ಕೂಡ ಮುಖ್ಯ. ನಮ್ಗೆಲ್ಲ ಗೊತ್ತಿರೋ ಹಾಗೆ ರೈತರು ಅನ್ನದಾತರು, ದಿನ ಹಗಲು ರಾತ್ರಿ ಮಳೆ ಬಿಸಿಲು ಅನ್ನದೇ ದುಡಿತಾ ಇದ್ದಾರೆ. ನಮ್ಮ ಕೃಷಿಕ ಬಂಧುಗಳು, ನಮ್ಮ ಸೋದರ ಸೋದರಿಯರು, ಅವರು ನಮಗೆ ಅನ್ನದಾತರು. ಇವತ್ತಿನ ದಿನ ನಮಗೆ ದೇವರು ಅಂದ್ರೆ ಅವ್ರಿಗೆ ಪ್ರತಿಯೊಂದು ಅನ್ನದ ತುತ್ತಿನ ಜೊತೆಗೆ ಅವ್ರಿಗೆ ನಮನಗಳನ್ನ ಸಲ್ಲಿಸಬೇಕು. ಬೆಳೆ ಬೆಳೆದ ಮೇಲೆ ಪೋಲು ಎಷ್ಟಾಗ್ತಾ ಇದೆ, ನಷ್ಟ ಎಷ್ಟಾಗ್ತಾ ಇದೆ ಅಂತ ಅಂದಾಜು ಮಾಡಿದಾಗ ನಾವು ಹೇಗೆ ಅದನ್ನ ಸಾಗಾಣಿಸ್ತೀವಿ, ಹೇಗೆ ಶೇಖರಣೆ ಮಾಡ್ತೀವಿ, ಸಂಗ್ರಹ ಮಾಡ್ತೀವಿ, ಗ್ರಾಹಕರಿಗೆ ಕಳಿಸುವ ತನಕ ವಿವಿಧ ಘಟ್ಟಗಳಲ್ಲಿ ನಾವು ಆಹಾರ ನಷ್ಟ ಆಗೋದನ್ನ ನೋಡಿದೀವಿ. ಇದನ್ನ ನಾವು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅಂತ ಕರಿತೀವಿ. ಮನೆಗಳಲ್ಲಿ ಕೂಡ ಯಾವುದೇ ಆಹಾರ ನಷ್ಟ ಮಾಡದೆ, ಯಾಕೆಂದ್ರೆ ಈಗ ಎಷ್ಟೊಂದು ಸಮಾರಂಭಗಳಲ್ಲಿ ಎಷ್ಟು ಆಹಾರ ನಾವು ನಷ್ಟ ಮಾಡ್ತೀವಿ ಅಂತ. ಆದ್ರಿಂದ ನಮ್ಮ ಅನ್ನದಾದರೂ ಕಷ್ಟಪಟ್ಟು ಉತ್ಪಾದನೆ ಮಾಡಿದ ಆಹಾರನ ಯಾವುದೇ ರೀತಿಯಲ್ಲಿ ಪೋಲು ಮಾಡಬಾರ್ದು. ನಾವು ಮಣ್ಣು, ನೀರು, ಪ್ರಾಕೃತಿಕ ಸಂಸಾಧನಗಳನ್ನ ಹೇಗೆ ಕಾಪಾಡ್ಕೋತೀವಿ, ಹಾಗೇನೆ ಉತ್ಪಾದನೆ ಮಾಡಿದ ಆಹಾರನ ಯಾವುದೇ ತರಹ ಪೋಲು ಮಾಡಬಾರ್ದು. ಈಗ ನಮ್ಮ ಫಾರ್ಮ್ ಟು ಫೋರ್ಕ್ ಅಂತೀವಿ, ಅಂದ್ರೆ ನಮ್ಮ ತೋಟ ಇರ್ಬೋದು, ಗದ್ದೆ ಇರ್ಬೋದು, ಹೊಲ ಇರ್ಬೋದು, ಅಲ್ಲಿಂದ ಫಾರ್ಮ್ ಟು ಫೋರ್ಕ್ ಅಂದ್ರೆ ಅಲ್ಲಿಂದ ಮನೆ, ಮನೆಯಿಂದ ತಟ್ಟೆ, ಅದು ಫ್ಲೋ ಟು ಪ್ಲೇಟ್ ಅಂತಾರೆ, ಫಾರ್ಮ್ ಟು ಫೋರ್ಕ್ ಅಂತಾರೆ, ಬೇರೆ ಬೇರೆ ತರಹ ಸೀಡ್ ಟು ಮಾರ್ಕೆಟ್ ಅಂತಾರೆ, ಬೀಜದಿಂದ ಮಾರುಕಟ್ಟೆವರೆಗೆ ಅಂತ. ಈ ವಿವಿಧ ಹಂತಗಳಲ್ಲಿ ಹಲವಾರು ಪಾಲುದಾರರಿದ್ದಾರೆ. ಮೊದಲನೆಯವರು ನಾನು ಹೇಳ್ದಂಗೆ ನಮ್ಮ ಕೇಂದ್ರ ಬಿಂದು ರೈತ ಸಮುದಾಯ, ಅವರು ಆಹಾರ ಉತ್ಪಾದಕರು. ಅಲ್ಲಿಂದ ಆಹಾರವನ್ನ ಎಲ್ಲೆಲ್ಲಿ ಉತ್ಪಾದನೆ ಆಗುತ್ತೆ ಅದನ್ನ ಶೇಖರಿಸಿ ಸಂಗ್ರಹಿಸಿ ಅದನ್ನ ಮುಂದೆ ತಗೊಂಡು ಹೋಗೋರು, ಅದನ್ನ ವಿವಿಧ ಸಾಗಾಣಿಕೆದಾರರು ಇದ್ದಾರೆ, ಬೇರೆ ಬೇರೆ ಹೆಸರುಗಳಲ್ಲಿ ಅವ್ರನ್ನ ನಾವು ಕರಿತೀವಿ. ಅವರು ಕೂಡ ಸಮಾಜದ ಒಂದು ಮುಖ್ಯ ಅಂಗ. ಅಲ್ಲಿಂದ ಮುಂದೆ ಸಂಸ್ಕರಣೆ, ನಾವು ಅದನ್ನ ಯಾವಾಗಲೂ ಮಾತಾಡ್ತಿರ್ತೀವಿ, ಜೈವಿಕ ವೈವಿಧ್ಯತೆ ಏನಿದೆ ಅದರ ವಿವಿಧತೆ, ಅದನ್ನ ನಾವು ಸಂರಕ್ಷಿಸ್ಕೋಬೇಕು, ಅದನ್ನ ನಾವು ಸಂವರ್ಧಿಸ್ಕೋಬೇಕು ನಮ್ಮ ಕೃಷಿ ಪದ್ಧತಿಗಳ ಮೂಲಕ. ಆಮೇಲೆ ಅದನ್ನ ಸಂಸ್ಕರಣೆ ಕಡೆಗೆ ತಗೊಂಡು ಹೋಗ್ಬೇಕು. ನಮ್ಮ ರೈತರಿಗೆ ಏನು ಬೆಲೆ ಸಿಕ್ತಿತ್ತು ಅದ್ರಲ್ಲಿ ಸ್ವಲ್ಪ ಮೌಲ್ಯವರ್ಧನೆ ಮಾಡಿದ್ರೆ ಅವರ ಆದಾಯ ಕೂಡ ದ್ವಿಗುಣ ಆಗ್ಬೋದು ಅಂತ ಹಲವಾರು ಸಂಶೋಧನೆಗಳು ನಮ್ಗೆ ತೋರಿಸಿವೆ. ಅದರಿಂದ ಸಂಸ್ಕರಣೆ ಅದು ಕೂಡ ಮುಖ್ಯವಾದದ್ದು. ಅಲ್ಲಿಂದ ಮುಂದಕ್ಕೆ ಗ್ರಾಹಕರಿಗೆ ತಲುಪಿಸುವಲ್ಲಿ ನಮ್ಮ ಎಷ್ಟೋ ಜನ ವ್ಯಾಪಾರಿಗಳಿರ್ಬೋದು, ದೊಡ್ಡ ದೊಡ್ಡ ಗೋದಾಮುಗಳಿಂದ ಸಣ್ಣ ಸಣ್ಣ ಅಂಗಡಿಗಳಿಗೆ ತಂದು ಅಲ್ಲಿಂದ ಮನೆಗಳಿಗೆ ತಲುಪಿಸಿ ಅಲ್ಲಿ ಪುನಃ ಅಡಿಗೆ ಮಾಡಿ ತಟ್ಟೆಗೆ ಬರೋ ತನಕ, ಹೀಗೆ ಪಾಲುದಾರರು ಹಲವರು. ಆಹಾರ ಉತ್ಪಾದನೆಯಿಂದ ಹಿಡಿದು ಆಹಾರ ಕನ್ಸಂಪ್ಷನ್ ಒಳಗೆ, ಪ್ರೊಡಕ್ಷನ್ ಟು ಕನ್ಸಂಪ್ಷನ್ ಅಂತ ಹೇಳ್ತೀವಿ ನಾವಿನ್ನ. ಈ ಭಾರತ ದೇಶದಲ್ಲಿ ಸುಮಾರು 14 ಕೋಟಿ ರೈತ ಕುಟುಂಬಗಳಿವೆ. ಅಂದ್ರೆ 60 ಕೋಟಿಗಿಂತ ಜಾಸ್ತಿ ಜನ ಈ ಕೃಷಿ ಉತ್ಪಾದನೆಯಲ್ಲಿ ತೊಡಗಿದ್ದಾರೆ. ಈ ಕೃಷಿ ಉತ್ಪಾದನೆಯಲ್ಲಿ ತೊಡಗಿದ್ದವರು ಮುಂದೆ ಹೋಗ್ತಾ ಬೇರೆ ಏನ್ ಮಾಡ್ಬೋದು ನಮ್ಮ ಆದಾಯ ಹೆಚ್ಚಿಸಲಿಕ್ಕೆ, ಹಾಗೇನೆ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಏನಾದ್ರು ಕುಂದು ಕೊರತೆಗಳಿದ್ರೆ ಅದನ್ನ ಹೇಗೆ ಕಡಿಮೆ ಮಾಡೋದಿಕ್ಕೆ ಅಂತ. ಆ ದೃಷ್ಟಿಯಲ್ಲಿ ಆಹಾರನ ಗ್ರಾಹಕರು ಉಪಯೋಗಿಸುವಾಗ ಈಗ ಎಷ್ಟೊಂದು ಹೊಸ ಹೊಸ ಪ್ರಯೋಗಗಳು ಆಯಾಮಗಳು ಇವಾಗ ಬಂದಿವೆ. ಏನು ಅಂದ್ರೆ ಕೃಷಿಕರು ರೈತರು ಕೃಷಿ ಉದ್ಯಮಿಗಳಾಗ್ಬೋದು, ಆಗುವ ಸಾಧ್ಯತೆಗಳು. ಅದರಲ್ಲಿ ನಾವು ವಿಜ್ಞಾನದ ಬಗ್ಗೆ ಮಾತಾಡ್ತೀವಿ, ತಂತ್ರಜ್ಞಾನದ ಬಗ್ಗೆ ಮಾತಾಡ್ತೀವಿ, ಆವಿಷ್ಕಾರಗಳ ಬಗ್ಗೆ ಮಾತಾಡ್ತೀವಿ. ಆವಿಷ್ಕಾರಗಳು ನಮ್ಮ ರೈತರೇ ಎಷ್ಟೊಂದು ಆವಿಷ್ಕಾರಗಳನ್ನ ಮಾಡ್ತಾ ಇರ್ತಾರೆ. ಅದು ನೀರಾವರಿಯಲ್ಲಿ ಇರ್ಬೋದು, ಬೀಜ ಉತ್ಪಾದನೆಯಲ್ಲಿ ಇರ್ಬೋದು, ಆಹಾರ ಉತ್ಪಾದನೆ ಶೇಖರಣೆ ಅಲ್ಲಿಂದ ಹೀಗೆ ಪ್ರತಿ ಯಾಮದಲ್ಲೂ ಅವರು ಕೂಡ ಆವಿಷ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಇವು ಮೂರನ್ನು ಸೇರಿಸಿ ನಮ್ಮ ಕಡೆಯಿಂದ ಒಂದು ಅದನ್ನ ಕಂಟಿನ್ಯೂಮ್ ಪ್ಯಾರಾಡೈಮ್ ಅಂತ ಹೇಳ್ಬೇಕಾದ್ರೆ, ಕೃಷಿಯಿಂದ ಆಹಾರ, ಆಹಾರದಿಂದ ಪೌಷ್ಟಿಕತೆ, ಪೌಷ್ಟಿಕತೆಯಿಂದ ಆರೋಗ್ಯ, ಆರೋಗ್ಯದ ಒಟ್ಟಿಗೆ ಹವಾಮಾನ ಪರ್ಯಾವರಣ ಅಂತ ಹೇಳ್ತೀವಿ ಅದರ ಪ್ರಬಂಧನೆ, ಹಾಗೂ ಇದೆಲ್ಲದರ ಮೂಲಕ ನಮ್ಗೆ ಮುಖ್ಯವಾಗಿ ಬೇಕಾದ್ರದ್ದು ನಮ್ಮ ಯುವ ಜನಾಂಗಕ್ಕೆ ಉದ್ಯೋಗ, ಉದ್ಯೋಗ ಕೂಡ ಸೃಷ್ಟಿಯಾಗದು. ಈಗ ನಾವೆಲ್ಲ ಕೇಳಿದೀವಿ ಸ್ಮಾರ್ಟ್ ಫೋನ್, ಸ್ಮಾರ್ಟ್ ಸಿಟಿ, ಎಲ್ಲ ಸ್ಮಾರ್ಟ್, ಹಾಗೇನೆ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂದ್ರೆ ಯಾವುದೇ ಒಂದು ಎಫಿಷಿಯಂಟ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಅದರಲ್ಲಿ ಗುಣಮಟ್ಟನೂ ಇರುತ್ತೆ, ಯಾವುದೇ ಮಟ್ಟದಲ್ಲಿ ನಷ್ಟ ಆಗುವುದಿಲ್ಲ, ಇದಕ್ಕೆ ಎಫಿಷಿಯಂಟ್ ಅಗ್ರಿಕಲ್ಚರ್. ಸೊ ಹಾಗೇನೆ ಸ್ಮಾರ್ಟ್ ಅಗ್ರಿಕಲ್ಚರ್ ಕೂಡ ಅದೇ ಚತುರ ಕೃಷಿ ಅಂತಾನು ಹೇಳ್ತಾರೆ ಅದಕ್ಕೆ. ಈಗ ಮುಂದೆ ಹೋಗ್ತಾ ಇನ್ನೋವೇಟಿವ್ ಫುಡ್ಸ್ ಅಂತಾನು ಬರ್ತಾ ಇದೆ, ಆವಿಷ್ಕಾರಿಕ ಆಹಾರಗಳು. ಅದಕ್ಕೆ ಸ್ವಲ್ಪ ಮೌಲ್ಯವರ್ಧನೆ ಇರ್ಬೋದು, ಅದಕ್ಕೆ ನ್ಯೂಟ್ರಾಸಿಟಿಕಲ್ಸ್ ಅಂದ್ರೆ ನ್ಯೂಟ್ರಾಸಿಟಿಕಲ್ಸ್ ಅಂದ್ರೆ ಔಷಧದ ಬದಲಿಗೆ ಯಾವ ತರ ನಾವು ನಮ್ಮದೇ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಅದ್ರ ಬಗ್ಗೆ ಸಂಶೋಧನೆಗಳು ನಡೆದಿದೆ, ವ್ಯಾಪಾರಗಳು ಕೂಡ ಶುರುವಾಗಿದೆ. ಹಾಗೇನೆ ಫಂಕ್ಷನಲ್ ಫುಡ್ಸ್ ಕೆಲವು ರೋಗಗಳಿಗೆ ಕೂಡ ಮದ್ದಾಗಿ ಆಹಾರಗಳನ್ನ ಉಪಯೋಗಿಸುವ ಒಂದು ಪದ್ಧತಿ ಕೂಡ ಈಗ ಆರಂಭ ಆಗಿದೆ. ಹೀಗೆ ಸ್ಮಾರ್ಟ್ ಫುಡ್ಸ್ ಅಂತ ಹೊಸ ಒಂದು ಕಲ್ಪನೆ, ಹೊಸ ಒಂದು ಪ್ರಯೋಗ, ಹೊಸ ಒಂದು ಪದ್ಧತಿ ಬರ್ತಾ ಇದೆ. ಹಾಗೇನೆ ಅದನ್ನ ಎಲ್ಲಿ ಏನು ಕುಂದು ಕೊರತೆ ಇದೆ, ಎಲ್ಲಿ ಸಮಸ್ಯೆ ಇದೆ, ಎಲ್ಲಿ ಕೀಟಾಣುಗಳಿವೆ, ಎಲ್ಲಿ ರೋಗಾಣುಗಳಿವೆ, ಅದನ್ನು ಕೂಡ ಹೇಗೆ ಕಂಡುಹಿಡಿಯೋದಕ್ಕೆ ಇವಾಗೆಲ್ಲ ಸ್ಮಾರ್ಟ್ ಡಿಟೆಕ್ಷನ್ ಮೆಥಡ್ಸ್ ಬರ್ತಾ ಇದೆ. ಅಂದ್ರೆ ಅದು ಸೆನ್ಸರ್ಗಳಿರ್ಬೋದು, ಯಾವುದೇ ಒಂದು ಆಹಾರವನ್ನು ನಷ್ಟ ಮಾಡದೆ ಬರೀ ನಮ್ಮ ಎಲೆಕ್ಟ್ರಾನಿಕ್ ಪದ್ಧತಿಗಳಿರ್ಬೋದು. ಈ ಹೊಸ ಹೊಸ ಪದ್ಧತಿಗಳಲ್ಲಿ ಇ ನೋಸ್ ಅಂತ ಬರ್ತಾ ಇದೆ, ಅಂದ್ರೆ ಇ ಮೂಗು ಅಥವಾ ಇ ನಾಲ್ಗೆ. ಅಂದ್ರೆ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಇದನ್ನ ನಾವು ಯಾವುದೇ ಆಹಾರನ ಪ್ಯಾಕೆಟ್ ಕೂಡ ತೆಗೆಯದೇನೆ, ಪ್ಯಾಕೆಟ್ ಹೊರಗಡೆನೆ ನಾವು ಇದನ್ನ ಡಿಟೆಕ್ಟ್ ಮಾಡಬಹುದು. ಹೀಗೆ ಹೊಸ ಆವಿಷ್ಕಾರಗಳು, ಹೊಸ ವಿಜ್ಞಾನ ಪದ್ಧತಿಗಳ ಮೂಲಕ ನಾವು ಆಹಾರನ, ಆಹಾರದ ಒಳ್ಳೆಯ ಬಳಕೆ ನಾವು ಅದನ್ನ ನೋಡ್ತಾ ಇದ್ದೀವಿ. ಈ ಕೋವಿಡ್ ಸಂದರ್ಭದಲ್ಲಿ ಕೂಡ ನಾವು ಎಷ್ಟೋ ಸಮಸ್ಯೆಗಳನ್ನ ನಾವೆಲ್ಲ ಅನುಭವಿಸಿದೀವಿ. ಮುಂದೆ ಹೋಗ್ತಾ ಇದೊಂದು ಮಹಾಮಾರಿ ಆಗಿದ್ದು ಏನಾಗಿದೆ ಅಂದ್ರೆ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಒಂದು ಜಾಗರೂಕತೆ ಉಂಟಾಗ್ಬಿಟ್ಟಿದೆ. ನಾವು ಆಹಾರನ ಸೂಕ್ತವಾಗಿ ಉಪಯೋಗಿಸಬೇಕು, ಆಹಾರ ಪೋಲ್ ಮಾಡಬಾರದು, ಯಾವುದೇ ಇರಲಿ ಅದನ್ನ ನಾವು ಶುಚಿಯಾಗಿ ಒಳ್ಳೆ ಪದ್ಧತಿಗಳ ಮೂಲಕ ಉಪಯೋಗಿಸಬೇಕು. ಈ ತರ ಎಲ್ಲ ಒಂದು ಜಾಗರೂಕತೆ ನಮ್ಮೆಲ್ಲ ಕಡೆ ಮೂಡಿದೆ. ಕೋವಿಡ್ ಪರಿಸ್ಥಿತಿಯಲ್ಲಿ ಏನಾಯ್ತು ಅಂದ್ರೆ ನಮ್ಮ ಕೃಷಿ ಮೇಲೆ ಕೂಡ ಪರಿಣಾಮ ಬೀರ್ತು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸಾಮಾಜಿಕ ಅಂತರ ಕಾದುಕೊಳ್ಬೇಕು ಸಮಾಜದಲ್ಲಿ, ಅದೆಲ್ಲ ಹಳ್ಳಿಗಳ ಕಡೆ ಕೂಡ ಸ್ವಲ್ಪ ಅಷ್ಟು ಪರಿಣಾಮ ಆಯ್ತು. ನಗರಗಳಷ್ಟು ಜನಸಂದಣಿ ಇಲ್ಲದೆ ಇರ್ಬೋದು, ಆದ್ರೂ ಕೂಡ ಅದು ಅವಶ್ಯಕತೆ ಆಯ್ತು. ಆದ್ರೆ ಹಳ್ಳಿಯ ಒಳ್ಳೆಯ ವಾತಾವರಣ, ಗಾಳಿ, ನೀರು. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಎಷ್ಟೋ ಜನ ನಮ್ಮ ನಗರಗಳಿಂದ ಬಹಳ ಸಂಖ್ಯೆಯಲ್ಲಿ ಹಳ್ಳಿಗಳಿಗೆ ಹೋಗಿದ್ದು ಉಂಟು. ಅಲ್ಲಿ ಹೊಸ ಹೊಸ ಕೃಷಿ ಪದ್ಧತಿಗಳಲ್ಲಿ ಎಷ್ಟೊಂದು ಜನ ತಮ್ಮನ್ನೇ ತಾವು ತೊಡಗಿಸಿಕೊಳ್ಳುವ ಒಂದು ಅವಕಾಶ ಆಯ್ತು. ಆಮೇಲೆ ಈ ದೃಷ್ಟಿಯಲ್ಲಿ ಇನ್ನೊಂದೇನಂದ್ರೆ ಯಾಂತ್ರೀಕರಣ, ಅದು ಬಹಳ ಮುಖ್ಯವಾಗಿ ಕಾಣ್ಬಂತು. ನಾವೆಲ್ಲ ನಮ್ಮ ಯುವಕರು ಬಂದಾಗ ಏನು ನಾವು ಮಾಡುವುದು ಕೃಷಿಯಲ್ಲಿ, ಯಾಕೆಂದ್ರೆ ಅವರು ಸೀದಾ ಗದ್ದೆಗಳಿಗೆ ಹೋಗುವ ಬದಲು ಏನೋ ಯಾಂತ್ರೀಕರಣ ಮಾಡ್ಬೋದಾ. ಹಾಗೇನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಮಾತಾಡ್ತೀವಿ ಈಗ, ಕೃತಕ ಬುದ್ಧಿ ಮತ್ತೆ ಅಥವಾ ಸೆನ್ಸಾರ್ಗಳು ಅಥವಾ ರೋಬೋಗಳು, ಇದೆಲ್ಲದ್ರ ಬಗ್ಗೆ ಇನ್ನೂ ಪೂರ್ತಿ ಆಗಿಲ್ಲ. ಅದ್ರ ಇದೆಲ್ಲದ್ರ ಬಗ್ಗೆ ಚರ್ಚೆಗಳು ಶುರು ಆಗಿದೆ. ಯಾವ ತರ ನಾವು ನಮ್ಮ ಯುವ ಜನಾಂಗವನ್ನ, ಯುವಕರನ್ನ ಕೃಷಿ ಕಡೆಗೆ ಆಕರ್ಷಿಸಿ ಉಳಿಸಿಕೊಳ್ಳಕ್ಕೆ ಇದು ಒಂದು ಸಾಧ್ಯ ಅಂತ. ಹೀಗೇನೆ ಇನ್ನೊಂದು ಹೊಸ ಒಂದು ಪದ್ಧತಿ ಬಂದಿದೆ ಏನಂದ್ರೆ ರೈತರಿಂದ ಗ್ರಾಹಕರಿಗೆ ನೇರವಾಗಿ ತಲುಪಿಸುವ ಒಂದು ಹೊಸ ಒಂದು ಪದ್ಧತಿ ಕೂಡ ಶುರುವಾಯಿತು. ಹಾಗೇನೆ ಇನ್ನೊಂದು ಹೊಸ ಒಂದು ಪ್ರಯೋಗ ಏನ್ ನಡೀತಾ ಇದೆ, ಸ್ಟಾರ್ಟ್ಅಪ್ಸ್ ಅಂತ. ಹೊಸದಾಗಿ ನಮ್ಮ ಯುವಕರು ತಮ್ಮನ್ನು ತಾವಲ್ಲಿ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ.